ಅನೇಕ ವರ್ಷಗಳ ಸೇವೆಗೈದು ತಮ್ಮದೇ ಆದ ಒಂದು ಕೊಡುಗೆಯನ್ನು ಸಮಾಜಕ್ಕೆ ಮತ್ತು ಸಾರ್ವಜನಿಕರಿಗೆ ನೀಡ್ತಾ ಇದ್ದೀರಿ. ಈ ಒಂದು ತಮ್ಮ ಒಂದು ಘನಕಾರ್ಯ ಮುಂದುವರಿಲಿ ಅಂತ ನಾವು ಹಾರೈಸ್ತೇವೆ. ಇನ್ನೊಮ್ಮೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ. ರೈತ ಬಾಂಧವರೇ, ಇಲ್ಲಿಯ ತನಕ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ 2011 ಈ ಕುರಿತಂತೆ ಚಂದ್ರಶೇಖರ್ ಆಚಾರ್ ಅವರೊಡನೆ ತಿಮ್ಮಪ್ಪ ಎಚ್ ಗೌಡ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದರೆ. ಕೃಷಿ ರಂಗ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನೀಗ ಕೇಳೋಣ ಜನಪದ ಸಂಗೀತ. ಕೇಳಿ, ತುರುವೇಕೆರೆ ತಾಲೂಕಿನ ಮಂತ್ರಿಕೇನಹಳ್ಳಿಯ ಶಿವಣ್ಣ ಹಾಗೂ ಸಂಗಡಿಗರಿಂದ ತತ್ವ ಪದ.